50 languages. 29 29 في المطعم 1 فلاهار مندرದಲ್ಲಿ 1. هل هذه الطاولة شاغرة؟ ಈ ಜಾಗ ಖಾಲಿ ಇದೆಯೇ? من فضلك لائحة الطعام. ದಯವಿಟ್ಟು ನನಗೆ ತಿಂಡಿಗಳ ಪಟ್ಟಿಯನ್ನು ಕೊಡಿ. بما تنصحني؟ ನೀವು ಯಾವ ತಿಂಡಿಯನ್ನು ಶಿಫಾರಸು ಮಾಡುತ್ತೀರಾ? أريد كأسا من الجعة. ನನಗೆ ಒಂದು ಬಿಯರ್ ಬೇಕಾಗಿತ್ತು. أريد مياها معدنية. ನನಗೆ ಒಂದು ಖನಿಜಯುಕ್ತ ನೀರು ಬೇಕಾಗಿತ್ತು. أريد عصير البرتقال. ನನಗೆ ಒಂದು ಕಿತ್ತಳೆ ಹಣ್ಣಿನ ರಸ ಬೇಕಾಗಿತ್ತು. أريد فنجان قهوة. ನನಗೆ ಒಂದು ಕಾಫಿ ಬೇಕಾಗಿತ್ತು. أريد القهوة مع الحليب. ನನಗೆ ಒಂದು ಹಾಲು ಮಿಶ್ರಿತ ಕಾಫಿ ಬೇಕಾಗಿತ್ತು. مع السكر من فضلك. ದಯವಿಟ್ಟು ಸಕ್ಕರೆಯೊಡನೆ ಕೊಡಿ. أريد فنجان شاي. ನನಗೆ ಒಂದು ಚಹಾ ಬೇಕಾಗಿತ್ತು. أريد الشاي مع الليمون. ನನಗೆ ನಿಂಬೆಹಣ್ಣಿನ ರಸದೊಡನೆ ಒಂದು ಚಹಾ ಬೇಕಾಗಿತ್ತು. أريد الشاي مع الحليب. ನನಗೆ ಒಂದು ಹಾಲು ಮಿಶ್ರಿತ ಚಹಾ ಬೇಕಾಗಿತ್ತು. ألديكم سجائر؟ ನಿಮ್ಮ ಬಳಿ ಸಿಗರೇಟ್ ಇದೆಯೇ? ألديكم منفضة؟ ನಿಮ್ಮ ಬಳಿ ಆಶ್ಟ್ರೇ ಇದೆಯೇ? ألديكم ولاعة؟ ನಿಮ್ಮ ಬಳಿ ಬೆಂಕಿ ಕಡ್ಡಿ ಇದೆಯೇ? تنقصني شوكة. ನನ್ನ ಬಳಿ ಫೋರ್ಕ್ ಇಲ್ಲ. ينقصني سكين. ನನ್ನ ಬಳಿ ಚಾಕು ಇಲ್ಲ. تنقصني ملعقة. ನನ್ನ ಬಳಿ ಚಮಚ ಇಲ್ಲ.